ಪೌಷ್ಟಿಕ ಕೈತೋಟ ನಿರ್ಮಾಣ ಹಾಗೂ ಅಲಂಕಾರಿಕ ಗಿಡಗಳ ನಿರ್ವಹಣೆ ಹೇಗಿದೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕವಿತಾ ಅವರಿಗೆ. ನಮಸ್ಕಾರ ಸರ್. ಗಿಡಗಳು ಅಂತ ಅಂದ್ರೆ ಅಪಾರವಾದಂತಹ ಪ್ರೀತಿ, ಹಾಗಾಗಿ ನಿಮ್ಮ ಮನೆಯ ಹೊರಗಡೆನೂ ಕೂಡ ಸಾಕಷ್ಟು ಗಿಡಗಳಿದ್ದಾವೆ, ಮನೆಯ ಒಳಗೂ ಕೂಡ ಗಿಡಗಳಿದ್ದಾವೆ, ತಾರಸಿಯಲ್ಲಿಯೂ ಕೂಡ ಗಿಡಗಳು ಇದ್ದಾವೆ. ಹೇಗೆ ಇಷ್ಟೊಂದು ಗಿಡಗಳ ಮೇಲೆ ಪ್ರೀತಿ ಬೆಳೆಯಲಿಕ್ಕೆ ಏನು ಕಾರಣ ನಿಮಗೆ? ಸರ್, ನಾನು ಮೂಲತಃ ಮಲೆನಾಡಿನವಳು, ಸಕಲೇಶ್ಪುರ ತಾಲೂಕು ಹೆತ್ತೂರು ಹೋಬಳಿ ಅತ್ತಿ ಹೇಳಿ ಪಕ್ಕ ಒಂದು ಪುಟ್ಟ ಗ್ರಾಮ ಕೊಂತನ್ ಮನೆ ಅಂತಂದ್ಬಿಟ್ಟು. ಸೊ ಅಲ್ಲಿ ನನ್ನ 5ನೇ ತರಗತಿವರೆಗೆ ನಾನು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಸೊ ನಂತರ ದಿನಗಳಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆಗೆ. ಸೊ ನಾನು ಅಲ್ಲಿ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿದೆ. ಈ 5ನೇ ಕ್ಲಾಸ್ವರೆಗೆ ನಾನು ಏನು ಅತ್ತಿ ಹೇಳಿ ಊರಲ್ಲಿ ನಾನು ಬೆಳೀತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ಮೂಲತಃ ಕೃಷಿಕರು, ನನ್ನ ತಂದೆ ಹೆಸರು ರಾಮೇಗೌಡ ಅಂತ, ತಾಯಿ ಬಂದು ಕಾವೇರಿ ಅಂತ. ಮೂಲ ಕೃಷಿನೇ, ಈಗಲೂ ಕೂಡ 77 ವರ್ಷ ಆಗಿದೆ ನನ್ನ ತಂದೆಗೆ, ಈಗಲೂ ಕೃಷಿ ಮಾಡ್ತಾರೆ ಅವರು. ನನ್ನ ತಾಯಿ ಕೂಡ ಕೃಷಿನಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಹಿರಿ ಅಕ್ಕ ಭಾವ ಕೂಡ ಕುಮ್ತಳ್ಳಿ ಅಂತ ಇದೆ ಅಲ್ಲಿ, ಅವರು ಅಲ್ಲಿ ಕೃಷಿನ ಮಾಡ್ತಾರೆ. ಸೊ ಹಾಗಾಗಿ ನಾನು ಒಡನಾಟ ಅವ್ರ ಜೊತೆಗೆ ಹೆಚ್ಚು ಇತ್ತು. ನಾನು ಸ್ಕೂಲ್ ಡೇಸ್ ಅಲ್ಲಿ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಅವ್ರ ಜೊತೆ ದನ ಮೇಯ್ಸಕ್ ಹೋಗೋದು, ಮತ್ತೆ ನಾಟಿ ಟೈಮ್ ಅಲ್ಲಿ ಹಾಗೆ ಎಲ್ಲ ನಮ್ ಕಡೆ ಸಸಿ ಎಲ್ಲ ತಗೊಂಡೋಗಿ ಇಡೋದು ಬದು ಮೇಲೆ, ಆತರ ಎಲ್ಲ ಇತ್ತು. ಆಮೇಲೆ ನಮ್ ತಂದೆ ಸ್ವಲ್ಪ ಬಾಳೆ ಇದನ್ನ ವೆರೈಟಿ ಹಾಕೋದು ಇಷ್ಟಪಡ್ತಾರೆ ಅವರು, ಗದ್ದೆ ಬದಿನಲ್ಲಿ ಅವರಿಗೆ ಬಾಳೆಗಳ ಹಾಕೋದು ಅದೆಲ್ಲ. ಸೊ ಅದನ್ನೆಲ್ಲ ನೋಡ್ತಾ ಬೆಳೆದವಳು, ಜೊತೆಗೆ ನಮ್ಮ ತಂದೆ ತಾಯಿ ಜೊತೆಗೆ ಆಗಿನ ಕಾಲಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯನೂ ಮಾಡ್ತಾ ಇದ್ದೆ ಕೃಷಿ ಜೊತೆಗೆ. ನಂತರ ದಿನಗಳಲ್ಲಿ ನಾನು 12th ಓದಬೇಕಾದ್ರೆ ನಂದು ಬಯಾಲಜಿ ಸಬ್ಜೆಕ್ಟ್ ಫೇಲ್ ಆಗುತ್ತೆ. ಸೊ ಅವಾಗ ನಾನು ಪುನಃ 1 ವರ್ಷ ಮನೆಯಲ್ಲೇ ಉಳ್ಕೊಳ್ತೀನಿ. ಅವಾಗ ಹೆಚ್ಚು ಕೃಷಿ ಕಡೆ ನನಗೆ ಮನಸ್ಸು ಬಾಗುತ್ತೆ, ನಾನು ಆ ವಾತಾವರಣಕ್ಕೆ ಹೊಂದ್ಕೊಳ್ತೀನಿ. ಕಾಫಿ ಗಿಡ, ನಮ್ಮ ಕಡೆ ಏಲಕ್ಕಿ ಜಾಸ್ತಿ, ಅತ್ತಿ ಹಳ್ಳಿ ಭಾಗದಲ್ಲಿ ಏಲಕ್ಕಿ. ಇವಾಗ ಈಗ ಹೆಚ್ಚು ಕಾಫಿನ ಮಾಡ್ತಾ ಇದ್ದಾರೆ ಏಲಕ್ಕಿನ ಬಿಟ್ಟು. ಆ ರೀತಿನಲ್ಲಿ ನನಗೆ ಕಾಫಿ ಕುಕ್ಕೆ ತುಂಬಿಸೋದು ಅದೆಲ್ಲ ನನ್ನ ಅಪ್ಪ ಅಮ್ಮ ಜೊತೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ನನಗೆ ಹೇಳ್ಕೊಡ್ತಾ ಇದ್ರು ಅದು ಹೇಗೆ ಮಾಡ್ಬೇಕು ಅಂತನ್ಬಿಟ್ಟು. ಸೊ ಆ ತರ ಆಸೆ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಚಿಕ್ಕಪ್ಪ ಡಾಕ್ಟರ್ ಜಿ ಕೆ ವೀರೇಶ್ ಅಂತ, ಅವರು ವಿಶ್ರಾಂತ ಉಪಕುಲಪತಿಗಳು, ಇವಾಗ ಗೊದ್ದು ವೀರೇಶ್ ಅಂತಾನೆ ಫೇಮಸ್ ಇದ್ದಾರೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಅವರು ಕುಲಪತಿಗಳಾಗಿದ್ರು. ಅವರು ಕೂಡ ಈ ನಿಟ್ಟಲ್ಲಿ ಸಾಕಷ್ಟು ಸಂಶೋಧನೆಗಳು ಮಾಡಿದ್ದಾರೆ, ಬುಕ್ ಬರೆದಿದ್ದಾರೆ. ನಮ್ಮ ಕುಟುಂಬದಲ್ಲಿ PhD ಮಾಡಿರೋರು ಇದ್ದಾರೆ ಕೃಷಿ ಬಗ್ಗೆ, ದೆನ್ ಕೃಷಿ ಮಾಡ್ತಾ ಇರೋರು ಇದ್ದಾರೆ. ನನ್ನ ಚಿಕ್ಕಪ್ಪಂದಿರು ಎಲ್ಲರೂ ಆಲ್ಮೋಸ್ಟ್ ನಮ್ದು ಹೆಚ್ಚಿನ ಅಫಿಷಿಯಲ್ಗಿಂತ ಜಾಸ್ತಿ ಕೃಷಿ ಮಾಡೋರೆ ಹೆಚ್ಚಿರೋದ್ರಿಂದ. ಸೊ ನನಗೆ ಈ ಗಿಡಗಳನ್ನ ಬೆಳೆಯೋದು ಅಥವಾ ಕೃಷಿ ಮಾಡೋದ್ರಲ್ಲಿ ಜಾಸ್ತಿ ಒಲವಿತ್ತು. ಆದ್ರೆ ನನ್ನ ತಂದೆ ತಾಯಿಗೆ ನನ್ನನ್ನು ಓದಿಸ್ಬೇಕನ್ನೋದು ಆಸೆ ಇತ್ತು. ಹಾಗಾಗಿ ಅವರು ನನ್ನನ್ನು 1 ವರ್ಷ ಆದ್ಮೇಲೆ ನನ್ನನ್ನು ಡಿಪ್ಲೊಮಾಗೆ LV ಪಾಲಿಟೆಕ್ನಿಕ್ ಅಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾಗೆ ನನ್ನನ್ನು ಸೇರಿಸ್ತಾರೆ. ಸೊ ಅವರ ಒತ್ತಡಕ್ಕೆ ನಾನು ಬಂದು ವಿದ್ಯಾಭ್ಯಾಸ ಮುಂದುವರಿಸ್ತೀನಿ. ಅದು ಮುಂದುವರಿಸಿ ಆದ್ಮೇಲೆ ನಂದು ವಿದ್ಯಾಭ್ಯಾಸ ಮುಗಿದ್ಮೇಲೆ ಮತ್ತೆ ಪ್ರೈವೇಟ್ ಕಾಲೇಜಲ್ಲಿ ನಾನು ITI ಕಾಲೇಜಲ್ಲಿ ಟೀಚ್ ಮಾಡಕ್ ಹೋಗ್ತೀನಿ. ಪ್ರೈವೇಟ್ ಕಾಲೇಜಲ್ಲಿ ತುಂಬಾ ಕಷ್ಟ ಅವರಿಗೆ ನಿಭಾಯಿಸೋದು, ನಮಗೆ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡೋ ಸಂಬಳ ಕೊಡೋದು ಕಷ್ಟ ಇತ್ತು ಅವರಿಗೆ. ಸೊ ಹಾಗಾಗಿ ಅವ್ರು ಕೊಡೋ ಸ್ಯಾಲ್ರಿ ನನಗೆ ಈ ಸಿಟಿ ಲೈನಲ್ಲಿ ಮೇಂಟೆನೆನ್ಸ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಪುನಃ ಕೆಲಸ ಬಿಟ್ಟು ನಾನು ಹೋದೆ ನಾನು ಊರಿಗೆ. ಊರಿಗೆ ಹೋದೆ, ಅವಾಗ ನನಗೆ ಮತ್ತೆ ಕೃಷಿನಲ್ಲಿ ತೊಡಗಿಸ್ಕೊಂಡೆ. ನಾನು ನನಗೆ ಸಂಬಳ ಜಾಸ್ತಿ ಮಾಡಿ ವಾಪಸ್ ಕರೆಸ್ಕೊಂಡ್ರು. ಬಟ್ ನಾನು 1995 ಹಾಸನ ನಗರಕ್ಕೆ ಬಂದಿದ್ದು, ನಗರ ಜೀವನ ಶುರುವಾಗಿದ್ದು 1995 ಪಾಲಿಟೆಕ್ನಿಕ್ಗೆ ಸೇರುವಾಗ. ಸೊ ಆ ಸೇರುವಾಗ ನಾನು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 3 ಕಿಲೋಮೀಟರ್ ನಡೀತಾ ಇದೆ. ನಾವಿದ್ದು ರೂಮಿಗೂ ಅಲ್ಲಿಗೂ ಅಷ್ಟಿತ್ತು. ಇನ್ಬಿಟ್ವೀನ್ ದೊಡ್ಡ ದೊಡ್ಡ ಶ್ರೀಮಂತರು ಮನೆಗಳಲ್ಲಿ ಗಾರ್ಡನಿಂಗ್ ಮತ್ತೆ ಪಾಟ್ಗಳು ಅದೆಲ್ಲ ನೋಡಿ ಒಂಥರ ಖುಷಿ ಅನಿಸ್ತಿತ್ತು. ಮೊದಲೇ ನನಗೆ ಕೃಷಿ ಬಗ್ಗೆ ಆಸೆ ಇತ್ತು, ಅದರಲ್ಲೂ ಈ ಹೂವಿನ ತೋಟ ಎಲ್ಲಾರ್ದು ನೋಡಿ ಖುಷಿ ಅನಿಸ್ತಿತ್ತು. ಮನಸ್ಸಲ್ಲೆಲ್ಲ ಒಂದ್ ಕಡೆ ನಾನು ಮುಂದೆ ಒಂದ್ ದಿವಸ ದೇವರು ಶಕ್ತಿ ಕೊಟ್ಟು ಸ್ವಂತ ಮನೆ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ಗಾರ್ಡನ್ ಮಾಡ್ಬೇಕಂತ ಆಗ್ಲೇ ಆಸೆ ಇತ್ತು, ಚಿಗುರಿತ್ತು ನನ್ಗೆ. ಅದು ಇವತ್ತು ಈಡೇರಿದೆ ಸರ್. ಆ ನಿಟ್ಟಲ್ಲಿ ನನ್ಗೆ ಗಿಡಗಳು ಬೆಳೆಸ್ಬೇಕಂತ ಆಸೆ ಬಂದಿದೆ ಸರ್. ನೀವು ಓದಿದ್ದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್, ಗಿಡಗಳಿಗೂ ಅದಕ್ಕೂ ಹೆಚ್ಚು ಸಂಬಂಧ ಇರೋದಿಲ್ಲ. ಮತ್ತೆ ನೀವು ಬಾಲ್ಯದಲ್ಲಿ ಇನ್ಸ್ಪೈರ್ ಆಗಿದ್ದು ಕೂಡ ಹೊರಗಿನ ಪ್ರಪಂಚ ಏನಿದೆಯೋ ಅದನ್ನ ನೋಡಿ, ಕಾಡ್ ಆಗ್ಬಹುದು, ತೋಟ ಆಗ್ಬಹುದು, ಗದ್ದೆ ಆಗ್ಬಹುದು, ಇದನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗಿದೆ. ಈ ಮನೆ ಒಳಗಡೆನೂ ಕೂಡ ಗಿಡಗಳನ್ನ ಬೆಳ್ಕೋಬಹುದು, ಹೊರಗಡೆ ಇರೋ ಅಂತದನ್ನ ಮನೆ ಒಳಕ್ಕೆ ತರಬಹುದು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು, ಹೇಗೆ ಅದನ್ನ ಮಾಡ್ಕೊಂಡ್ರಿ ನೀವು? ನಾನು ಸೋಷಿಯಲ್ ಮೀಡಿಯಾ ತುಂಬ ನೋಡ್ತೀನಿ, ಗಾರ್ಡನಿಂಗ್ ಬಗ್ಗೆ ಹೆಚ್ಚು ವಾಚ್ ಮಾಡ್ತಾ ಇರ್ತೀನಿ. ಆಮೇಲೆ ಸ್ನೇಹಿತರುಗಳ ಮನೆಗಳಿಗೆ ವಿಸಿಟ್ ಕೊಟ್ಟಾಗ ಅವರು ಒಂದು ಎರಡು ಗಿಡ ಇಟ್ಕೊಂಡಿರೋದು ಮತ್ತೆ ಅವ್ರ ಹತ್ರ ಮಾಹಿತಿ ತಗೊಂಡಿದ್ದೀನಿ. ಬಟ್ ಈಗ ನಂದು ಯಾವ ಲೆವೆಲ್ಗೆ ಬಂದಿದೆ ಅಂದರೆ ಒಂದು 300 ಪಾಟನ್ನು ನಾನು ಇಟ್ಟಿದ್ದೀನಿ ಸರ್. ಟೆರೆಸ್ ಮೇಲೆ 100 ಪಾಟ್ ಇದೆ, ಕೆಳಗಡೆ 200 ಪಾಟ್ಸ್ ಇದೆ. ಬಟ್ ಅದನ್ನ 500 ಹೆಚ್ಚು ಪ್ಲಾನ್ ಅಲ್ಲಿ ಇದ್ದೀನಿ ಇವಾಗ. ಮತ್ತೆ ನಾನು ಮನೆ ಕಟ್ಟುವಾಗನೇ ನಾನು ಸಾಕಷ್ಟು ಜಾಗನ ಬಿಟ್ಕೊಂಡಿದ್ದೆ ಸರ್. ಈ ಆಸೆ ಮುಂಚೆ ಇತ್ತು. ಮನೆ ಕಟ್ಬೇಕಾದ್ರೆ ಕೆಲವರಿಗೆ 30-40 ಜಾಗ ಇರುತ್ತೆ, 60-40 ಆ ತರ ಎಲ್ಲ ಇರುತ್ತೆ ಅವ್ರವ್ರಿಗೆ. ಬಟ್ ಜಾಗ ಸೈಟು ಎಷ್ಟೇ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಾವು ಮನ್ಸು ಮಾಡಿದ್ರೆ ಗಿಡ ಬೆಳೆಯೋದಕ್ಕೆ ನಾವು ಅದರಲ್ಲಿ ಸ್ಥಳಾವಕಾಶ ಮಾಡ್ಕೋಬಹುದು ನಮ್ಮ ಕಾಂಪೌಂಡ್ ಒಳಗಡೆ. ಇನ್ನೂ ಒಂದು ಬೇಸರದ ಸಂಗತಿ ಅಂದ್ರೆ ನಾನು ನಮ್ಮ ರಸ್ತೆನಲ್ಲೇ ಚಲಿಸ್ಬೇಕಾದ್ರೆ, ನನ್ನ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ನೋಡ್ತೀನಿ ಎಲ್ಲ ಮನೆ ತಂದು ಚರಂಡಿವರೆಗೂ ತಂದು ಕಟ್ಟಿರ್ತಾರೆ. ಆಮೇಲೆ ರೋಡ್ ಸೈಡು ಒಂದು 2 ರೋಡ್ ಸೈಡು ಡ್ರೈನೇಜ್ ಇಂದ ಆಚೆ ಒಂದು ಗಿಡಗಳು ಹಾಕಿದ್ದಾರೆ. ಸೊ ಅವ್ರಿಗೆ ಅನ್ಸುತ್ತೆ 1-2 ಅಲ್ವಾ ಅಂತ. ಬಟ್ ನಮ್ಗೆ ಗೊತ್ತಾಗುತ್ತೆ ಅದು 2 ಅವರು ನೆಟ್ಟಿರ್ತಾರೆ. ಬಟ್ ಅದು ಗಿಡವಾಗಿ ಬೆಳೆದಾಗ ಅದ್ರ ಬ್ರಾಂಚಸ್ ಬಗ್ಗುತ್ತೆ ರೋಡಿಗೆ, ಅದೊಂದು 2 ಎಕ್ಸ್ಟ್ರಾ ಆಕ್ಯುಪೈ ಮಾಡ್ಕೊಳುತ್ತೆ. ಈಗ ಅಪೋಸಿಟ್ ವೆಹಿಕಲ್ ಬಂದಾಗ ಸೈಡ್ ಕೊಡುವಾಗ ಈ 2-wheelers ಅವರೆಲ್ಲ ಅವರಿಗೆ ಮುಖ ಹೊಡೆಯುತ್ತೆ ಅಂತ ಇನ್ನೂ ಮಧ್ಯದ ರೋಡಿಗೆ ಬರ್ತಾರೆ. ಸೊ ಈ ತರ ಆದಾಗ ಒಂದು ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮತ್ತೆ ರೋಡ್ ಟರ್ನಿಂಗ್ ಅಲ್ಲಂತೂ ಗಿಡಗಳು ಬೆಳೆಸ್ಕೊಂಡಿರ್ತಾರೆ ಯಾವ ಲೆವೆಲ್ಗೆ, ನಮಗೆ ರೋಡ್ ಕ್ಲಿಯರೆನ್ಸೇ ಇರಲ್ಲ. ನಾವು ಸಿಟಿ ಒಳಗಡೆ ಎಲ್ಲರಿಗೂ ಗೊತ್ತು ವೆಹಿಕಲ್ ಮೂಮೆಂಟ್ ಜಾಸ್ತಿ ಇರುತ್ತೆ ಅಂತ. ಎಷ್ಟೊಂದ್ಸತಿ ಆಕ್ಸಿಡೆಂಟ್ಸ್ ನಾನೇ ಅವಾಯ್ಡ್ ಮಾಡ್ಕೊಂಡಿದ್ದೀನಿ, ಇದು ನನ್ನ ಸ್ವತಃ ಅನುಭವ. ನಾನೊಬ್ಳು ಇಂಜಿನಿಯರ್ ಆಗಿ ಮಾತಾಡೋದಕ್ಕಿಂತ ಒಬ್ಳು ಸಾರ್ವಜನಿಕವಾಗಿ ನಾನು ಅನುಭವಿಸಿದ್ದನ್ನ ಹೇಳ್ತಾ ಇದ್ದೀನಿ. ಸೊ ಆ ತಪ್ಪನ್ನ ನಾನು ಮಾಡಬಾರದು ಅಂತನ್ಬಿಟ್ಟು ನಾನು ಮನೆ ಕಟ್ಟುವಾಗ್ಲೇನೆ ನಾನು ಸಾಕಷ್ಟು ಮನೆ ಸುತ್ತ ಒಂದ್ ಸೈಡ್ 5 ಇನ್ನೊಂದ್ ಕಡೆ 10 ಆ ತರ ಎಲ್ಲ ಜಾಗ ಬಿಟ್ಟಿದ್ದೆ. ಸೊ ಕೆಲವರಿಗೆ 30-40 ಸೈಟ್ ಇರ್ಬೇಕಾದ್ರೆ ಕಷ್ಟ ಆಗುತ್ತೆ ಪ್ಲಾನ್ ಮಾಡೋದು. ಅವರು ಗ್ರೌಂಡ್ ಫ್ಲೋರ್ ಅನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡು ಇನ್ನೊಂದ್ ಫ್ಲೋರ್ ಎಕ್ಸ್ಟ್ರಾ ಕಟ್ಕೋಬಿಟ್ರೆ ಅವಾಗ ಅವರಿಗೆ ಈಸಿ ಆಗುತ್ತೆ, ಗಿಡಗಳ ಕೆಳಗಡೆ ಜಾಗ ಸಿಗುತ್ತೆ. ಸೊ ಅವ್ರಿಗೆ ಒಂದ್ ವೇಳೆ ದೊಡ್ಡ ಮನೆ ಬೇಕಂತ ಆಸೆ ಇದ್ರೆ ಅವ್ರೊಂದ್ ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಳ್ಬಹುದು. ಆಮೇಲೆ ಟೆರಸ್ ಅನ್ನ ಅವರು ಯೂಸ್ ಮಾಡ್ಕೋಬಹುದು. ಇನ್ ಒಂದ್ ವೇಳೆ ಕೆಳಗಡೆ ಅವರಿಗೆ ಜಾಗನೇ ಇಲ್ಲ ಅಂದ್ರೆ ಟೆರಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಟೆರಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ನಮ್ ಗಿಡಗಳಿಗೆ ಸೇಫ್ಟಿ ಇರುತ್ತೆ. ಹೊರಗಡೆ ಈಗೆಲ್ಲ ಹೈನು ಕದೀತಾರೆ, ಪಾಟು ಕದೀತಾ ಇರ್ತಾರೆ, ಹೂವನ್ನು ಕೀಳ್ತಾ ಇರ್ತಾರೆ. ನನ್ನ ಸಿಸಿ ಕ್ಯಾಮ್ರಾದಲ್ಲೇ ಮೊನ್ನೆ ಒಬ್ರು ಲೇಡಿ ಹೂವು ಕೀಳೋದು ಅಂದ್ರೆ ವಿತೌಟ್ ಪರ್ಮಿಷನ್ ಕೀಳೋದು ರೆಕಾರ್ಡ್ ಆಯ್ತು. ಸೊ ಆ ತರ ಒಂದು ಸೇಫ್ ಆಗು ಇರುತ್ತೆ. ಆಮೇಲೆ ನಾವು ಗಿಡಗಳಿಗೆ ನೀರ್ ಹಾಕಕ್ಕೋಸ್ಕರ ಮೇಲೆ ಹತ್ತಿ ಇಳಿಯೋದ್ರಿಂದ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಆಮೇಲೆ ಟೆರಸ್ ಮೇಲೆ ಹೋದಾಗ ಒಳ್ಳೆ ಗಾಳಿ ಸಿಗುತ್ತೆ ನಮ್ಗೆ. ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಸರ್. ಆಕ್ಚುಲಿ ನಗರವಾಸಿಗಳಿಗಿಂತ ಹಳ್ಳಿ ಜನಗಳು ತುಂಬಾ ಬುದ್ಧಿವಂತರಿದ್ದಾರೆ. ವಿದ್ಯೆನಲ್ಲಿ ಕಡಿಮೆ ಇದ್ರು ಅವರ ವಿವೇಕತನತೆ ಮತ್ತೆ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ. ಅವರೆಲ್ಲ ಎಷ್ಟೇ ತೋಟ ದೊಡ್ಡದಿದ್ರು ಇದ್ರು ಮನೆ ಹತ್ರ ಒಂದು ಹಟ್ಟಿ ಅಂತ ಮಾಡ್ಕೊಂಡು ಅಲ್ಲಿ ಸಾಕಷ್ಟು, ಅದರಲ್ಲೂ ಮಲ್ನಾಡ್ ಸೈಡ್ ಅಂತೂ ತುಂಬಾ ಹೂವಿನ ಗಿಡಗಳು ಬೆಳೀತಾರೆ. ನಮಗೆ ಒಂಥರ ಊರ್ ಕಡೆ ಹೋದ್ರೆ ಎಲ್ಲಾರ ಮನೆ ಬಾಗಿಲು ನೋಡೋದೆ ಒಂದು ಖುಷಿ ಸಿಗುತ್ತೆ ನನಗೆ. ಈ ನನ್ನ ಒಂದು ಸ್ವತಃ ಸಿಟಿ ಒಳಗಡೆ ಆಗ್ತಾ ಇರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳು, ಮಲ್ನಾಡಲ್ಲಿ ಹೋದಾಗ ಅಲ್ಲಿ ಮನೆಗಳ ಮುಂದೆ ನೋಡೋ ಹೂವಿನ ಗಿಡಗಳು, ಸೊ ಇದೆಲ್ಲದೂ ನನಗೆ ಈ ಒಂದು ಗಾರ್ಡನಿಂಗ್ ಕಾಂಪೌಂಡ್ ಒಳಗಡೆ ಮತ್ತೆ ಟೆರಸ್ ಮೇಲೆ ಗಾರ್ಡನಿಂಗ್ ಮಾಡೋದಕ್ಕೆ ಒಂದು ಕಾರಣ ಅಂತಾನೂ ಹೇಳ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಕೂಡ. ಹೌದು ಸರ್, ಸುಮಾರು 300 ಪಾಟ್ಗಳಿದಾವೆ ಅಂತ ಹೇಳಿದ್ರಿ, ಅದಲ್ಲದೆ ಇನ್ನು ಕೂಡ ಗಿಡಗಳಿದಾವೆ. ನಾನು ಕೂಡ ನೋಡಿದೀನಿ ಆ ಸೈಡ್ ಅಲ್ಲಿ ಒಂದಷ್ಟು ಕಟ್ಟೆ ಕಟ್ಕೊಂಡು ಅಲ್ಲಿ ಮಣ್ಣು ತುಂಬಿಕೊಂಡು ಗಿಡಗಳನ್ನ ಹಾಕೊಂಡಿದ್ದೀರಿ. ಎಲ್ಲೆಲ್ಲಿ ಸಾಧ್ಯನೋ ಎಲ್ಲಾ ಕಡೆನೂ ಕೂಡ ಗಿಡಗಳನ್ನ ಹಾಕೊಂಡಿದ್ದೀರ. ಎಂತೆಂತ ಜಾತಿಯ ಯಾವ್ಯಾವ ಪ್ರಕಾರದ ಎಷ್ಟು ಗಿಡಗಳು ಇದ್ದಾವೆ, ಒಂದು ಸುಮ್ಮನೆ ಒಂದು ನಿಮ್ಮ ಅಂದಾಜಿನಲ್ಲಿ ಹೇಳಿ ಸರ್. ಒಂದು 50 ತರದ ಮೇಲೆ ಹೂವಿನ ಗಿಡ ಇದೆ ನನಗೆ, 100 ಕಲರ್ಗಿಂತ ಜಾಸ್ತಿ ಗಿಡಗಳಿದಾವೆ. ಅದರಲ್ಲಿ ನಾನು ಎಂಜಿನಿಯರ್ ಆಗಿರೋದ್ರಿಂದ ನಮಗೆ ಸಮಯದ ಅಭಾವ ಇರುತ್ತೆ ಕೆಲಸ ಮಾಡಿಕೊಂಡು ಗಿಡಗಳು. ಇದು ಯಾರು ಕೆಲಸದವರು ಆ ಥರ ಗಿಡ ನೋಡ್ಕೊಳ್ಳೋಕ್ಕಿಂತ ನಾವು ಇಲ್ಲಿವರೆಗೆ ಯಾರನ್ನು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಸುಲಭವಾಗಿ ನಿರ್ವಹಣೆ ಮಾಡೋಂಥ ಗಿಡಗಳು ಈಗ ಬೋಗನ್ವಿ